ಕಣ್ಣುಗಳೇ ಕಮಲಗಳು, ಮುಂಗುರುಳೇ ದುಂಬಿಗಳು, ಕವಿ ನುಡಿಗಿದು ನಿಜವೈ ಕಲ್ಪನೆಯು ಅಲ್ಲವೈ, ಕಲ್ಪನೆಯು ಅಲ್ಲವೈ. ಕೇಶವೆ ಕರಿಮುಗಿಲು ಅವು ಮಲ್ಲಿಗೆ ಮಳೆಯನೆ ಸುರಿಸಿರಲು, ಅಂದದ ಕೇಶವೆ ಕರಿಮುಗಿಲು ಅವು ಮಲ್ಲಿಗೆ ಮಳೆಯನೆ ಸುರಿಸಿದಲು, ಆಧಾರೆಯೊಳು ಮೈ ಮರೆತಿರಲು, ಈ ಕಣ್ಣಿನೊಳು ಹೊಂಗನಸುಗಳು ಕವಿ ನುಡಿಯಿದು ನಿಜವೈ ಕಲ್ಪನೆಯು ಅಲ್ಲವೈ, ಕಲ್ಪನೆಯು ಅಲ್ಲವೈ. ಕಣ್ಣುಗಳೇ ಕಮಲಗಳು, ಮುಂಗುರುಳೇ ದುಂಬಿಗಳು, ಕವಿ ನುಡಿಯಿದು ನಿಜವೈ ಕಲ್ಪನೆಯು ಅಲ್ಲವೈ, ಕಲ್ಪನೆಯು ಅಲ್ಲವೈ. ಕಲ್ಪನೆಯು ಅಲ್ಲವೈ.